ನಿನ್ನದೇ ಜಾದು ಎಲ್ಲ ಹೇಳಲು ಮತ್ತೆ ಎಲ್ಲ ಯಾವ ನಾಡಿನ ರಾಜನು ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನೋಡುತ್ತಾ ನಿತ್ತಿಗೆ ಹೇರಿದ ಮತ್ತಿನ ಹೆಸರೇನು ನನ್ನ ಪಾಡಿಗೆ ಇದ್ದೆನು ನಾನು ಯಾಕೆ ಕಣ್ಣಿಗೆ ಬಿದ್ದೆಯೋ ನೀನು ನಿನ್ನ ನೋಡುತ್ತಾ ನೋಡುತ್ತಾ ತೀರುತ್ತಾ ಹರತಾ ಆಯ್ತು ನನಗೇನು ಈ ತಗಿಟ ತಗಿಟ ಧೀ ತಗಿಟ ತಗಿಟ ಈ ಜೀವನದಲ್ಲಿ ಹೀಗೆ ಹಲೋ, ನಿನ್ ಮನ್ಸಲ್ಲಿ ನಿನ್ನ ಏನ್ ಅನ್ಕೊಂಡಿದ್ಯಾ? ಯಾವಳೆ ಅವ್ರ ಜೊತೆ ಇರೋ ತರ ನನ್ ಕನ್ಸಲ್ ಬರ್ತೀಯಲ್ಲ, ಅವ್ರ ಯಾರು ನಿಂಗ್ ಸೂಟ್ ಆಗಲ್ಲ. ಓಕೆ, ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಅಂತ ಬನ್ನಿ ಆಂಟಿ. ಒಳಗಡೆ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನೋಡುತ್ತಾ ನಿತ್ತಿಗೆ ಹೇರಿದ ಮತ್ತಿನ ಹೆಸರೇನು ನನ್ನ ಪಾಡಿಗೆ ಇದ್ದೆನು ನಾನು ಯಾಕೆ ಕಣ್ಣಿಗೆ ಬಿದ್ದೆಯೋ ನೀನು ನಿನ್ನ ನೋಡುತ್ತಾ ನೋಡುತ್ತಾ ತೀರುತ್ತಾ ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಯೂಸ್ ಯುವರ್ ಫೋನ್ ನನಗೇನು ಈ ತಕಿಟ ತಕಿಟ ಧೀ ತಕಿಟ ತಕಿಟ ಈ ಜೀವನದಲ್ಲಿ ಹೀಗೆ ನಿನ್ನದೇ ಜಾದು ಎಲ್ಲ. ಹಲೋ ಹಲೋ ಹಲೋ ಹಲೋ, ಹಾ ಒನ್ ಮಿನಿಟ್. ಸಾರಿ, ನನ್ನ ಗರ್ಲ್ ಫ್ರೆಂಡ್ಗೂ ನಿನಗೆ ಏನೋ ಸಂಬಂಧ? ಏನಿಲ್ಲ, ಏನು ಇಲ್ಲದೆ 1 hour ಮಾತಾಡಿದ್ಯಾ? ನಾನಾ? ಇನ್ನೇನ್ ನಾನಾ ಫೋನ್ ರಿಸೀವ್ ಮಾಡ್ಲಿಲ್ವಲ್ಲ, ಅದಕ್ಕೆ ಅವ್ರ ಫೋನ್. ಸಾರಿ ಬ್ರದರ್. ಹಂಗ ನನ್ನ ಗರ್ಲ್ ಫ್ರೆಂಡ್ ಜೊತೆ 1 hour ಮಾತಾಡಿದ್ಯಲ್ಲ, ನಿನ್ ಗರ್ಲ್ ಫ್ರೆಂಡ್ ಜೊತೆ ನಾನು 1 hour ಮಾತಾಡ. ಓಕೆ, ಥ್ಯಾಂಕ್ ಯು. ಬಾ ಬಾ. ಓಕೆ, ನನ್ನ ಪಾಡಿಗೆ ಇದ್ದೆನೋ ನಾನು ಯಾಕೆ ಕಣ್ಣಿಗೆ ಬಿದ್ದೆ? ಸಾರಿ, ಯಾಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನಾಯ್ತು? ಅವತ್ ನೀವು ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರಲ್ಲ, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ಅವತ್ತು ನಾನ್ ನಿಮ್ಮನ್ನ ಐಟಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಐಟಮ್? Click here to subscribe for Anand Audio's official YouTube channel. Gelaya gelaya geluve namadaya namade kam